ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಅಮ್ಮ, ನನ್ಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿ ಆದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ 591ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮಗೆ ಬೇಕಾದಂತಹ ವಾತಾವರಣ ಇತ್ತು ಅಂತಂದ್ರೆ ಅದರ ಆನಂದ ಸಂತೋಷನೇ ಬೇರೆ. ನಾವು ಏನು ಯೋಜನೆ ಮಾಡಿಕೊಂಡು ಕೂತಿರ್ತೀವಿ, ಈ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಏನು ಪ್ಲಾನ್ ಮಾಡಿರ್ತೀವಿ, ಆ ಪ್ಲಾನ್ ಪ್ರಕಾರ ಎಲ್ಲ ಸರಿಯಾಗಿ ಹೋದರೆ ಯಾವುದೇ ಟೆನ್ಷನ್ ಇರಂಗಿಲ್ಲ, ಆತಂಕ ಇರಂಗಿಲ್ಲ, ಮತ್ತು ಎಲ್ಲಾ ಕೆಲಸಗಳು ಸಮರ್ಪಕವಾಗಿ ಆಗ್ತಾವ. ಅಂತಹ ವಾತಾವರಣವನ್ನ ನಾವು ಕಳೆದ ದಿನಗಳಲ್ಲಿ ಅದ ಅಂತೇಳಿ ಅನ್ಕೊಂಡಿದ್ವಿ. ಅದೇ ರೀತಿಯಾಗಿ ವಾತಾವರಣ ಕೂಡ ಸಾಥ್ ಕೊಡ್ತಾ ಇರೋದ್ರಿಂದ ಯಾವುದೇ ಒಂದು ಅಡೆತಡೆ ಇರಲಾರದೆ ತಮ್ಮ ಕೆಲಸಗಳು ಮುಂದುವರೆಕೊಂಡು ಹೊಂಟವ ಅನ್ನುವಂತಹ ಒಂದು ಭಾವನೆ ನಮ್ಮದು. ಯಾವಾಗ ಎಲ್ಲ ಸುರಳಿತಿರ್ತದ ಅವಾಗೇನು ಸಮಸ್ಯೆ ಆಗಂಗಿಲ್ಲ. ಇಂಥದ್ದೇ ವಾತಾವರಣ ಇರಲಿ ಅಂತಂದ್ರ ನಮಗೆ ಬೇಕಾದಂತಹ ವಾತಾವರಣನೇ ಯಾವತ್ತು ಇರಲಿ ಅಂತೇಳಿ ನಾವು ಅಂದ್ಕೊಳ್ಳೋಣ, ಮತ್ತು ಆ ಒಂದು ಭಾವನೆ ಸಹಜ ಕೂಡ. ಹೌದು, ಒಂದು ಮಾತನ್ನ ನಾನು ಇಲ್ಲಿ ಸೇರಿಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರ ಬೀದರದಿಂದ, ಚಿತ್ತಾಪುರದಿಂದ, ಚಿಂಚೋಳಿಯಿಂದ ನಮ್ಮ ರೈತ ಮಿತ್ರರು ಫೋನ್ ಮಾಡಿ, ಯಾಕೋ ವಾತಾವರಣದೊಳಗೆ ಏರ್ಪೇರು ಆಗ್ತಾ ಇದೆ ಅಲ್ರಿ, ನಾವು ಕೊಯ್ಲು ಮಾಡ್ತಾ ಇದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಕೊಯ್ಲು ಮಾಡುವಂತಹ ಒಂದು ವಿಚಾರದ ಯೋಜನೆ ಅದ, ಮತ್ತೆ ಇವತ್ತ ಏನೋ ಸ್ವಲ್ಪ ಮೋಡಾಗಿ ಹನಿ ಕಡಿಯುವಂತಹ ಒಂದು ಸಂದರ್ಭದ, ಈಗಾಗಲೇ ಸ್ವಲ್ಪ ಹಗುರವಾಗಿ ಮಳೆ ಬರ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಇಂತಹ ಒಂದು ಬದಲಾವಣೆಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಕಳೆದ ವಾರ ಸಂಪೂರ್ಣವಾಗಿ ಒಳ್ಳೆ ವಾತಾವರಣ, ಬಿಸಿಲಿನ ವಾತಾವರಣ ಇರಬಹುದು ಅಂತ ಹೇಳಿ ತಂದರೆ ಏನ್ ಹೇಳಿದ್ರು, ಅದನ್ನೇ ನಾವು ತಮಗ ಹೇಳಿದ್ವಿ. ಆದ್ರೂ ಕೂಡ ಬೇಸಿಗೆ ನೋಡ್ರಿ ಸಮೀಪ ಆಗ್ತಾ ಇದೆ, ಬೇಸಿಗೆ ಒಳಗೆ ನಾವು ಪ್ರವೇಶ ಮಾಡ್ತಾ ಇದೀವಿ. ಇಂಥ ಒಂದು ಸಂದರ್ಭದೊಳಗ ಅಕಾಲಿಕ ಮಳೆಗಳು ಆಗುವಂತಹ ಸಾಧ್ಯತೆಗಳು ಬಹಳ ಇರ್ತಾವ. ಈ ವಿಚಾರವನ್ನ ನಾವು ತಮಗ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಹಿತ ಹೇಳಿದ್ದೀವಿ. ಹಿಂಗ ಏನು ಸ್ಥಳೀಯವಾಗಿ ಬದಲಾವಣೆಗಳಾಗ್ತಾವ, ಅದಕ್ಕೆ ತಾವು ಜಾಗೃತರಾಗಿರಬೇಕು, ಮತ್ತ ಅಂತ ಒಂದು ಸಂದರ್ಭದೊಳಗ ತಾವು ಏನೇನು ಸೂಕ್ತವಾದಂತಹ ತಯಾರಿಗಳನ್ನು ಮಾಡಿಕೊಳ್ಬೇಕು, ಮಾಡಿಕೊಂಡ್ರೆ ಒಳ್ಳೇದು. ಆತ್ಮೀಯರೆ, ಈ ವಾರ ಅನೇಕ ವಿಶೇಷಗಳು ಅಂತೇಳಿ ಹೇಳಬಹುದು. ರವಿವಾರದ ದಿನ ತಾವು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ಕೇಳಿರಬಹುದು. ಅದರೊಳಗೆ ಅನೇಕ ವಿಷಯಗಳ ಬಗ್ಗೆ ಪ್ರಧಾನಿಗಳು ಮಾತನಾಡಿದ್ದಾರೆ. ಅವರ ಮಾತುಗಳಲ್ಲಿ ನಮಗೆ ಹೆಮ್ಮೆ ತರುವಂತಹ ವಿಚಾರಗಳದಾವು. ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ತಮಗ ಈಗ ಗೊತ್ತಾಗಿರಬಹುದು. ಹೌದು ಆತ್ಮೀಯರೇ, ಈ ವರ್ಷವನ್ನ 2023ನೇ ವರ್ಷವನ್ನ ವಿಶ್ವಸಂಸ್ಥೆ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂತಹದ್ದು. ಈ ಘೋಷಣೆ ಮಾಡುವುದಕ್ಕೆ ಕಾರಣ ಭಾರತ. ನಮ್ಮ ಕೇಂದ್ರ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿತ್ತು. ಸಿರಿಧಾನ್ಯಗಳು ಅಂತಂದ್ರೆ ಅವು ಬಂಗಾರದಂತಹ ಬೆಳೆಗಳು, ಆರೋಗ್ಯವನ್ನು ದಯಪಾಲಿಸುವಂತಹ ಬೆಳೆಗಳು, ಪೌಷ್ಟಿಕಾಂಶಯುಕ್ತವಾದಂತಹ ಬೆಳೆಗಳು, ಮತ್ತು ಎಲ್ಲಾ ವಾತಾವರಣಗಳಿಗೆ ಹೊಂದಿಕೊಂಡು ಬೆಳೆಯುವಂತಹ ಧಾನ್ಯಗಳು. ಸಣ್ಣ ರೈತರಿಂದ ಹಿಡ್ಕೊಂಡು ಯಾರಾದರೂ ಇವುಗಳನ್ನ ಬೆಳೆಯುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕೆ ಈ ಬೆಳೆಗಳು ಬಹಳ ಸೂಕ್ತ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ವಿಶ್ವಸಂಸ್ಥೆಯ ಮುಂದೆ ಈ ಒಂದು ಪ್ರಸ್ತಾವನೆಯನ್ನ ನಮ್ಮ ಸರ್ಕಾರ ಮಂಡಿಸಿತ್ತು. ಈ ಪ್ರಸ್ತಾವನೆಗೆ ಅಂಗೀಕಾರ ಸಿಕ್ಕು. ಈ ವರ್ಷವನ್ನ ವಿಶ್ವಸಂಸ್ಥೆ ಸಿರಿಧಾನ್ಯಗಳ ವರ್ಷ, ಅದಕ್ಕಾಗಿಯೇ ಮೀಸಲಾಗಿರುವಂತಹ ವರ್ಷ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡಿದ್ದು. ಈ ವರ್ಷದೊಳಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಜೊತೆ ಕೂಡಿ, ಆಮೇಲೆ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಕೂಡಿಕೊಂಡು ಸಿರಿಧಾನ್ಯಗಳ ಒಂದು ಪ್ರಮೋಷನ್ ಮಾಡುವುದಕ್ಕೆ ಏನೇನು ಸಾಧ್ಯ ಅದಾವ, ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಯೋಜನಾಬದ್ದವಾಗಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಅದಕ್ಕೆ ಹಿಂದಿನ ತಿಂಗಳಿಂದ ಹಿಡಿದು, ಅಂದ್ರೆ ಜನವರಿಯಿಂದ ಹಿಡಿದು ಡಿಸೆಂಬರ್ ತನಕನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂತಹ ಯೋಜನೆಗಳು ಸಿದ್ಧಾಗ್ಯವ. ಒಂದೊಂದು ತಿಂಗಳು ಕೆಲವು ರಾಜ್ಯಗಳು ಮಾಡ್ತಾ ಇದ್ದಾವೆ, ಕೆಲವು ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಈ ಸಚಿವಾಲಯಗಳು ಮಾಡಬೇಕು, ಮಾರ್ಚ್ ತಿಂಗಳಲ್ಲಿ ಈ ಸಚಿವಾಲಯಗಳು ಮಾಡಬೇಕು. ಅಂದ್ರೆ ಕೇಂದ್ರ ಸರ್ಕಾರದ ಏನು ಸಚಿವಾಲಯಗಳದಾವ ಎಲ್ಲಾ ಸಚಿವಾಲಯಗಳು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಸಿರಿಧಾನ್ಯಗಳನ್ನ ಇಡೀ ಜಗತ್ತಿನೊಳಗ, ಇಡೀ ವಿಶ್ವದೊಳಗ ಪ್ರಸಿದ್ಧ ಮಾಡಬೇಕು, ಗ್ರಾಹಕರನ್ನ ತಯಾರು ಮಾಡಬೇಕು. ಮತ್ತೆ ನಮ್ಮ ಭಾರತದ ಏನು ಈ ಸಿರಿಧಾನ್ಯಗಳದಾವ, ತಿಂಡಿ ತಿನಿಸುಗಳೇನದಾವ, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳೇನದಾವ, ಇವನ್ನ ಇಡೀ ವಿಶ್ವದೊಳಗ ಪ್ರಚಲಿತಗೊಳಿಸಿ ಪ್ರಸಾರ ಮಾಡಿ ಜನರು ಬಳಸುವಂತಹ ಒಂದು ಕಾರ್ಯ ಆಗಬೇಕಾಗಿದೆ ಅನ್ನುವಂತಹ ಮಾತನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿರುವಂತಹದ್ದು. ಅಂದ್ರ ನಮ್ಮ ಆಹಾರ ಪದ್ಧತಿ ಏನದ, ಅದು ಬೇರೆಯವರು ಅಳವಡಿಸಿಕೊಂಡ್ರು ಅಂತಂದ್ರ ಅಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತದೆ. ಹಿಂಗಾಗಿ ನಾವು ಏನು ಬೆಳಿತೀವಿ ಸಿರಿಧಾನ್ಯಗಳು, ಅವುಗಳಿಗೆ ರಾಷ್ಟೀಯ ಮಾರುಕಟ್ಟೆ ಇರಬಹುದು, ಅಂತಾರಾಷ್ಟೀಯ ಮಾರುಕಟ್ಟೆ ಇರಬಹುದು, ಎಲ್ಲಾ ಸಿಕ್ಕು ನಮಗೆ ಒಳ್ಳೆಯ ದಿನಗಳು ಮುಂದಿನ ದಿನಗಳಲ್ಲಿ ಬಂದೇವ, ನಮಗೆ ಒಂದು ಒಳ್ಳೆಯ ಲಾಭ ಇದರಿಂದ ಅದ ಅನ್ನುವಂತಹ ಒಂದು ವಿಚಾರ ಕೂಡ ಸರ್ಕಾರದ ಗಮನದೊಳಗದ. ಅದಕ್ಕಾಗಿ ಈ ವರ್ಷವನ್ನ ವಿಶೇಷ ಮುತುವರ್ಜಿಯಿಂದ, ವಿಶೇಷ ಕಾಳಜಿಯಿಂದ ಸರ್ಕಾರ ಆಚರಣೆ ಮಾಡುವುದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು ಸಹಿತ ಬಹಳ ಅತ್ಯಪೂರ್ವವಾಗಿ ಸಪೋರ್ಟ್ ಮಾಡ್ತಾ ಇದ್ದಾವೆ, ಸಹಾಯ ಮಾಡ್ತಾ ಇದ್ದಾವೆ, ಮತ್ತು ತಮ್ಮದೇ ಆದಂತಹ ಗುರಿಗಳನ್ನ ಇಟ್ಟುಕೊಂಡು ಈ ನಿಟ್ಟಿನೊಳಗ ಸಾಧನೆಗಾಗಿ ತವಕಿಸ್ತಾ ಇದ್ದಾವೆ. ಆದ್ಮೇಲೆ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ, ನಮ್ಮ ಭಾಗದೊಳಗೂ ಸಹಿತ ಸಿರಿಧಾನ್ಯಗಳನ್ನು ಉತ್ಪಾದನೆ ಮಾಡುವಂತಹ ಕಂಪನಿಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಕಂಪನಿಗಳ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ನೊಳಗ ಬಹಳ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಇಡೀ ದೇಶದೊಳಗ ಬೇರೆ ಬೇರೆ ಕಡೆ ಇಂಥ ಕಂಪನಿಗಳು ಇತ್ತೀಚಿನ ದಿವಸದೊಳಗ ಕೆಲಸ ಮಾಡಿ ರೈತರಿಗೆ ಒಳ್ಳೆ ಲಾಭ ಆಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಅನೇಕರಿಗೆ, ವಿಶೇಷವಾಗಿ ಹೆಣ್ಮಕ್ಕಳಿಗೆ ಉದ್ಯೋಗ ಕೊಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾವೆ. ಆ ನಿಟ್ಟಿನೊಳಗ ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ಒಂದು ಕಂಪನಿ, ಅಲ್ಲದೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹುಲ್ಸೂರು ಮಹಿಳೆಯರ ಸಿರಿಧಾನ್ಯ ಉತ್ಪಾದನಾ ಕಂಪನಿಗಳಿಗೆ ವಿಶೇಷವಾದಂತಹ ಒಂದು ಮೆಚ್ಚುಗೆಯನ್ನು ಪ್ರಧಾನಿಗಳು ಸೂಚಿಸಿದ್ದಾರೆ. ಇದು ಬಹಳ ಹೆಮ್ಮೆ ಪಡುವಂತಹ ಒಂದು ವಿಷಯ. ಸಿರಿಧಾನ್ಯಗಳು ನಮ್ಮ ಬದುಕಿನೊಳಗೆ ಯಾವ ರೀತಿಯಾದಂತಹ ಬದಲಾವಣೆ ತರಬಹುದು, ಮತ್ತು ಈಗಾಗಲೇ ಎಲ್ಲೆಲ್ಲಿ ಏನು ಸಾಧನೆಗಳು ಆಗ್ಯಾವ ಅನ್ನೋದನ್ನ ತಮ್ಮ ಮನ್ ಕಿ ಬಾತ್ನೊಳಗೆ ಬಹಳ ಮನಬಿಚ್ಚಿ ಮಾತಾಡಿದ್ದಾರೆ. ಅವರು ಮಾತಾಡಿದ್ದನ್ನ ತಾವು ಮೊನ್ನೆ ಕಾರ್ಯಕ್ರಮದೊಳಗೆ ಕೇಳಿರಬಹುದು, ಮತ್ತೊಮ್ಮೆ ಕೇಳ್ರಿ ಅಂತ ಹೇಳಿ ತಮ್ಮಲ್ಲಿ ನಮ್ಮ ಮನವಿ ಇದೆ. ಮೇರೆ ಪ್ಯಾರೆ ದೇಶವಾಸಿಯೋ, ಅಗರ್ ಮೇ ಆಪ್ಸೆ ಪೂಛೂ ಕಿ ಯೋಗ ದಿವಸ್ ಔರ್ ಹಮಾರೆ ವಿಭಿನ್ನ ತರಹಕ್ಕೆ ಮೋಟೆ ಅನಾಜೋ ಮಿಲೆಟ್ಸ್ ಮೇ ಕ್ಯಾ ಕಾಮನ್ ಹೈ, ತಾ ಆಪ್ ಸೋಚೆಂಗೆ ಯೆ ಭಿ ಕ್ಯಾ ತುಲನಾ ಹುಯಿ. ಅಗರ್ ಮೇ ಆಪ್ಸೆ ಕಹೂ ಕಿ ದೋನೋ ಮೇ ಕಾಫಿ ಕುಛ್ ಕಾಮನ್ ಹೈ, ಆಪ್ ಹೈರಾನ್ ಹೋ ಜಾಯೆಂಗೆ. ದರಸಲ್ ಸಂಯುಕ್ತ ರಾಷ್ಟ್ರ ನೇ ಇಂಟರ್ನ್ಯಾಷನಲ್ ಯೋಗಾ ಡೇ ಔರ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ದೋನೋ ಕಾ ಹಿ ನಿರ್ಣಯ ಭಾರತ ಕೆ ಪ್ರಸ್ತಾವ ಕೆ ಬಾದ್ ಲಿಯಾ ಹೈ. ದೂಸರಿ ಬಾತ್ ಯೆ ಕಿ ಯೋಗ ಭಿ ಸ್ವಾಸ್ಥ್ಯ ಸೇ ಜುಡಾ ಹೈ ಔರ್ ಮಿಲೆಟ್ಸ್ ಭಿ ಸೆಹತ್ ಮೇ ಮಹತ್ವಪೂರ್ಣ ಭೂಮಿಕಾ ನಿಭಾತಾ ಹೈ. ದೋನೋ ಹಿ ಅಭಿಯಾನೋ ಮೇ ಜನ ಭಾಗೀದಾರಿ ಕಿ ವಜಹ ಸೇ ಕ್ರಾಂತಿ ಆ ರಹೀ ಹೈ. ಜಿಸ್ ತರಹ ಲೋಗೋ ನೇ ವ್ಯಾಪಕ ಸ್ತರ ಪರ ಸಕ್ರಿಯ ಭಾಗೀದಾರಿ ಕರ್ಕೆ ಯೋಗ ಔರ್ ಫಿಟ್ನೆಸ್ ಕೋ ಅಪ್ನೆ ಜೀವನ ಕಾ ಹಿಸ್ಸಾ ಬನಾಯಾ ಹೈ, ಉಸಿ ತರಹ ಮಿಲೆಟ್ಸ್ ಕೋ ಭಿ ಲೋಗ್ ಬಡೆ ಪೈಮಾನೆ ಪರ ಅಪ್ನಾ ರಹೆ ಹೈ. ಲೋಗ್ ಅಬ್ ಮಿಲೆಟ್ಸ್ ಕೋ ಅಪ್ನೆ ಖಾನ್ ಪಾನ್ ಕಾ ಹಿಸ್ಸಾ ಬನಾ ರಹೆ ಹೈ. ಇಸ್ ಬದಲಾವ್ ಕಾ ಬಹುತ್ ಬಡಾ ಪ್ರಭಾವ ಭಿ ದಿಖ್ ರಹಾ ಹೈ. ಇಸ್ಸೆ ಏಕ್ ತರಫ್ ಛೋಟೆ ಕಿಸಾನ್ ಬಹುತ್ ಉತ್ಸಾಹಿತ ಹೈ ಜೋ ಪಾರಂಪರಿಕ ರೂಪ ಸೇ ಮಿಲೆಟ್ಸ್ ಕಾ ಉತ್ಪಾದನ್ ಕರ್ತೆ ಥೆ, ವೋ ಇಸ್ ಬಾತ್ ಸೇ ಬಹುತ್ ಖುಷ್ ಹೈ ಕಿ ದುನಿಯಾ ಅಬ್ ಮಿಲೆಟ್ಸ್ ಕಾ ಮಹತ್ವ ಸಮಜ್ನೆ ಲಗಿ ಹೈ. ದೂಸರಿ ತರಫ್ FPO ಔರ್ ಎಂಟರ್ಪ್ರಿನರ್ಸ್ ನೇ ಮಿಲೆಟ್ಸ್ ಕೋ ಬಾಜಾರ್ ತಕ್ ಪಹುಂಚಾನೆ ಔರ್ ಉಸೆ ಲೋಗೋ ತಕ್ ಉಪಲಬ್ಧ ಕರಾನೆ ಕೆ ಪ್ರಯಾಸ ಶುರು ಕರ್ ದಿಯೆ ಹೈ. ಆಂಧ್ರ ಪ್ರದೇಶ ಕೆ ನಾಂದಿಯಾಲ್ ಜಿಲ್ಲೆ ಕೆ ರಹನೆ ವಾಲೆ KV ರಾಮಾ ಸುಬ್ಬಾರೆಡ್ಡಿ ಜಿ ನೇ ಮಿಲೆಟ್ಸ್ ಕೆ ಲಿಯೆ ಅಚ್ಚಿ ಖಾಸಿ ಸ್ಯಾಲರಿ ವಾಲಿ ನೌಕರಿ ಛೋಡ್ ದಿ. ಮಾ ಕೆ ಹಾಥೋ ಸೇ ಬನೆ ಮಿಲೆಟ್ಸ್ ಕೆ ಪಕವಾನೋ ಕಾ ಸ್ವಾದ್ ಕುಚ್ ಐಸಾ ರಚಾ ಬಸಾ ಥಾ ಕಿ ಇನ್ಹೋನೆ ಅಪ್ನೆ ಗಾಂವ್ ಮೇ ಬಾಜರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಹಿ ಶುರು ಕರ್ ದಿ. सुब्बा रेड्डी जी लोगों को बाजरे के फायदे भी बताते हैं और उसे आसानी से उपलब्ध भी कराते हैं। महाराष्ट्र में अलीबाग के पास केनार गांव की रहने वाली शर्मिला ओसवाल जी पिछले 20 साल से मिलेट्स की पैदावार में यूनिक तरीके से योगदान दे रही है। वो किसानों को स्मार्ट एग्रीकल्चर की ट्रेनिंग दे रही है। उनके प्रयासों से न सिर्फ मिलेट्स की उपज बढ़ी है बल्कि किसानों की आय में भी वृद्धि हुई है। अगर आपको छत्तीसगढ़ के रायगढ़ जाने का मौका मिले तो यहाँ के मिलेट्स कैफे जरूर जाइएगा। कुछ ही महीने पहले शुरू हुए इस मिलेट्स कैफे में चीला, डोसा, मोमोज, पिज्जा और मंचूरियन जैसे आइटम खूब पॉपुलर हो रहे हैं। मैं आपसे एक और बात पूछूं, आपने एंटरप्रेन्योर शब्द सुना होगा लेकिन क्या आपने मिलेटप्रेन्योर सुना है क्या? उड़ीसा की मिलेटप्रेन्योर्स आजकल खूब सुर्खियों में है। आदिवासी जिले सुंदरगढ़ की करीब 1500 महिलाओं का सेल्फ हेल्प ग्रुप ओडिशा मिलेट्स मिशन से जुड़ा हुआ है। यहाँ महिलाएं मिलेट से कुकीज, रसगुल्ला, गुलाब जामुन और केक तक बना रही है। बाजार में इनकी खूब डिमांड होने से महिलाओं की आमदनी भी बढ़ रही है। कर्नाटका के कलबुर्गी में अलंद भुताई मिलेट्स फार्मर्स प्रोड्यूसर कंपनी ने पिछले साल इंडियन इंस्टीट्यूट ऑफ मिलेट्स रिसर्च की देखरेख में काम शुरू किया। यहाँ के खाकरा, बिस्कुट और लड्डू लोगों को भा रहे हैं। कर्नाटका के ही बीदर जिले में हुलसूर मिलेट प्रोड्यूसर कंपनी से जुड़ी महिलाएं मिलेट्स की खेती के साथ ही उसका आटा भी तैयार कर रही है। इससे इसकी कमाई भी काफी बढ़ रही है। प्राकृतिक खेती से जुड़े छत्तीसगढ़ के संदीप शर्मा जी के एफपीओ से आज 12 राज्यों के किसान जुड़े हैं। बिलासपुर का यह एफपीओ 8 प्रकार के मिलेट्स का आटा और उसके व्यंजन बना रहा है। साथियों, आज हिंदुस्तान के कोने कोने में G20 की समिट्स लगातार चल रही है और मुझे खुशी है कि देश के हर कोने में जहां भी G20 की समिट हो रही है मिलेट्स से बने पौष्टिक और स्वादिष्ट व्यंजन उसमें शामिल होते हैं। यहाँ बाजार से बनी खिचड़ी, पोहा, खीर और रोटी के साथ ही रागी से बने पायसम, पूड़ी और डोसा जैसे व्यंजन भी परोसे जाते हैं। G20 के सभी वेन्यूज पर मिलेट एग्जीबिशन में मिलेट से बनी हेल्थ ड्रिंक, सीरियल्स और नूडल्स को शोकेस किया गया। दुनिया भर में इंडियन मिशंस भी इनकी लोकप्रियता बढ़ाने के लिए भरपूर प्रयास कर रहे हैं। आप कल्पना कर सकते हैं कि देश का ये प्रयास और दुनिया में बढ़ने वाली मिलेट की डिमांड हमारे छोटे किसानों को कितनी ताकत देने वाली है। मुझे देखकर भी अच्छा लगता है कि आज जितने तरह की नई नई चीजें मिलेट से बनने लगी है वो युवा पीढ़ी को भी उतनी ही पसंद आ रही है। इंटरनेशनल ईयर ऑफ मिलेट्स की ऐसी शानदार शुरुआत के लिए और उसको लगातार आगे बढ़ाने के लिए ಆತ್ಮೀಯರೇ, ನಮ್ಮವರ ಸಾಧನೆ ಬಗ್ಗೆ ರಾಷ್ಟಮಟ್ಟದೊಳಗೆ ಈ ರೀತಿಯಾಗಿ ಸ್ವತಃ ಪ್ರಧಾನಮಂತ್ರಿಗಳಿಂದಲೇ ಮೆಚ್ಚುಗೆ ವ್ಯಕ್ತವಾದಾಗ ಯಾರಿಗೆ ಹೆಮ್ಮೆ ಆಗಲಿಕ್ಕಿಲ್ಲ, ಯಾರಿಗೆ ಗರ್ವದ ಅನುಭವ ಆಗಲಿಕ್ಕಿಲ್ಲ? ನಮಗೆಲ್ಲ ಬಹಳ ಹೆಮ್ಮೆ ಅದ, ಬಹಳ ಸಂತೋಷ ಆಯಿತು. ಬೀದರ್ ಜಿಲ್ಲೆಯ ಹುಲಸೂರಿನ ಮಹಿಳಾ ಕಿಸಾನ್ ಮಿಲೆಟ್ಸ್ ಪ್ರೊಡ್ಯೂಸರ್ ಕಂಪನಿ ಮತ್ತು ಅಳಂದ ತಾಲೂಕು ತಡಕಲ್ ಗ್ರಾಮದ ಭೂತಾಯಿ ಸಿರಿಧಾನ್ಯ ರೈತ ಉತ್ಪಾದನಾ ಕಂಪನಿ ಇವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ರೈತರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಪ್ರಧಾನಿಗಳ ಮೆಚ್ಚುಗೆಯ ಮಾತು ನಮ್ಮ ನಿಮ್ಮೆಲ್ಲರಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ತುಂಬಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ದೀವಿ. ಆತ್ಮೀಯರೇ, ಫೆಬ್ರವರಿ 2 ಅಂತಂದ್ರೆ ಗುರುವಾರ ಒಂದು ಮಹತ್ವದ ದಿನವನ್ನ ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ವೆಟ್ಲ್ಯಾಂಡ್ಸ್ ದಿನ ಅಂಥೇಳಿ ಫೆಬ್ರವರಿ 2 ಆಚರಣೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಫೆಬ್ರವರಿ 2 ಈ ಆಚರಣೆಗಾಗಿ ಮೀಸಲಿಡಲಾಗಿದೆ. ಅಂದ್ರೆ ಈ ವರ್ಷ ಗುರುವಾರ ದಿವಸ ಈ ದಿನ ಬಂದದ, ಫೆಬ್ರವರಿ 2 ಗುರುವಾರ ದಿವಸ ಬಂದದ. ಹಿಂಗಾಗಿ ಗುರುವಾರವನ್ನ ಅಂತಾರಾಷ್ಟ್ರೀಯ ವೆಟ್ಲ್ಯಾಂಡ್ಸ್ ದಿನ ಅಂಥೇಳಿ, ಇದು ಬಹಳ ಮಹತ್ವದ ಒಂದು ವಿಚಾರ ಅಂತೇಳಿ ಹೇಳಬಹುದು. ವೆಟ್ಲ್ಯಾಂಡ್ ಅಂತಂದ್ರೆ ನೀರಿನಿಂದ ಆವೃತವಾದಂತಹ ಒಂದು ಭೂಪ್ರದೇಶ ಅಂಥೇಳಿ ಸಾಮಾನ್ಯವಾಗಿ ನಾವು ಅದನ್ನ ಭಾಷಾಂತರ ಮಾಡಿದಾಗ ಹೇಳುವಂತಹದ್ದು. ಹಂಗಂತಂದ್ರೆ ಏನು, ನೀರಿನಿಂದ ಆವೃತವಾದಂತಹ ಒಂದು ಭೂಪ್ರದೇಶ ಅಂತಂದ್ರೆ ಅದು ಸರೋವರ ಆಗಿರಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಒಡಿಶಾದೊಳಗೆ ಚಿಲ್ಕಾ ಸರೋವರ ಅಂತಿದೆ. ಚಿಲ್ಕಾ ಸರೋವರವನ್ನ ಒಂದು ವೆಟ್ಲ್ಯಾಂಡ್ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದೊಳಗೆ ಸುಂದರಬನಗಳು ಅಂತ ಇದ್ದಾವೆ. ಸುಂದರಬನದೊಳಗೆ ಸಹಿತ ಭೂಪ್ರದೇಶ ಏನದು ಅದು ನೀರಿನಿಂದ ಆವೃತವಾಗಿರುವಂತಹದ್ದು, ಅದನ್ನು ಕೂಡ ವೆಟ್ಲ್ಯಾಂಡ್ ಅಂತೇಳಿ ಕರೀತಾರೆ. ನಮ್ಮ ದೇಶದೊಳಗೆ ಇಂಥ 75 ವೆಟ್ಲ್ಯಾಂಡ್ಗಳದಾವ. 2014 ಇಸವಿಯೊಳಗೆ ಅಲ್ಲಿ ತನಕ ಸುಮಾರು 26 ವೆಟ್ಲ್ಯಾಂಡ್ಗಳಿದ್ದು, ಆದ್ರೆ ಈಗ ಅವುಗಳ ಸಂಖ್ಯೆ ಹೆಚ್ಚಾಗಿ 75 ವೆಟ್ಲ್ಯಾಂಡ್ಗಳು ಅದಾವ. ಇಂಥ ವೆಟ್ಲ್ಯಾಂಡ್ಗಳು ಹೆಚ್ಚಾಗ್ಯಾವ ಅನ್ನೋದರ ಹಿಂದಿನ ಅರ್ಥ ಏನು ಅಂತಂದ್ರೆ, ಈ ನೀರಿಂದ ಅಥವಾ ಜಲದಿಂದ ಆವೃತವಾದಂತಹ ಭೂಪ್ರದೇಶಗಳೇನದಾವಲ್ಲ, ಇಲ್ಲಿ ವೈವಿಧ್ಯಮಯವಾದಂತಹ ಒಂದು ವಾತಾವರಣ ಇರ್ತದ. ಇಲ್ಲಿ ವಿವಿಧ ಬಗೆಯ ಜೀವಿಗಳು ಇರ್ತಾವ, ಸಸ್ಯಗಳಿರಬಹುದು, ಪ್ರಾಣಿಗಳಿರಬಹುದು, ಸೂಕ್ಷ್ಮಾಣು ಜೀವಿಗಳಿರಬಹುದು, ಕೀಟಗಳು, ಪಕ್ಷಿಗಳು, ಹಿಂಗೆ ಎಲ್ಲಾ ಬಗೆಯ ಒಂದು ಜೀವ ರಾಶಿ ಈ ವೆಟ್ಲ್ಯಾಂಡ್ನೊಳಗ ಇರ್ತದ. ವೆಟ್ಲ್ಯಾಂಡ್ ಅಂತಂದ್ರೆ ನೀರ್ ಎಲ್ಲಿರ್ತೈತಲ್ಲ ಅಲ್ಲಿ ಯಾವ ರೀತಿ ಮನುಷ್ಯನ ಒಂದು ನಾಗರಿಕತೆಗಳು ನೀರಿದ್ದಲ್ಲಿ ಬೆಳೆದು, ಅದೇ ರೀತಿಯಾಗಿ ಇಂಥ ಜಲ ಸಮೃದ್ಧಿ ಇರುವಂತಹ ಪ್ರದೇಶಗಳಲ್ಲಿ ಎಲ್ಲಾ ಜೀವಿಗಳ ಸಂತತಿ ತಾನೇ ತಾನಾಗಿ ಬೆಳೀತದ ಅನ್ನುವಂಥದ್ದು. ಮತ್ತೆ ಇಂಥ ವೆಟ್ಲ್ಯಾಂಡ್ಗಳ ಸುತ್ತಮುತ್ತಲು ಇರುವಂತಹ ಜನರೇನಿರ್ತಾರ, ಅವ್ರದೇ ಆದಂತಹ ಒಂದು ಸಂಸ್ಕೃತಿ ಇರ್ತದ, ಅವ್ರದೇ ಆದಂತಹ ಒಂದು ಪದ್ಧತಿಗಳ ಮೂಲಕ ಇಂಥ ವೆಟ್ಲ್ಯಾಂಡ್ಗಳನ್ನ ಅವರು ಪೋಷಣೆ ಮಾಡ್ತಾ ಇರ್ತಾರೆ. ಹಂಗ ಪೋಷಣೆ ಮಾಡಿದ್ದಕ್ಕ ಇವತ್ತಿನ ದಿವಸ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ವೆಟ್ಲ್ಯಾಂಡ್ಗಳನ್ನ ನೋಡುವುದಕ್ಕ ಸಾಧ್ಯ ಆಗಿದೆ. 1971 ಮೊದಲೇ ಸಲ ಫೆಬ್ರವರಿ 2 ಇರಾನದ ರಾಮ್ಸರ್ನೊಳಗ ಒಂದು ಸಭೆ ಆಯಿತು, ಅಂತಾರಾಷ್ಟೀಯ ಸಭೆ. ಆ ಸಭೆಯೊಳಗ ಇಂಥ ವೆಟ್ಲ್ಯಾಂಡ್ಗಳನ್ನ ಗುರುತು ಹಿಡಿದು ಅಂತಾರಾಷ್ಟೀಯ ಮಹತ್ವ ಇರುವಂತಹ ವೆಟ್ಲ್ಯಾಂಡ್ಗಳನ್ನ ಕಾಳಜಿಪೂರ್ವಕವಾಗಿ ಅಭಿವೃದ್ಧಿ ಮಾಡುವಂತಹದ್ದು, ಪೋಷಣೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕ ಬಂದರು. ಹಂಗಾಗಿ ಇಡೀ ಜಗತ್ತಿನೊಳಗ ಇಂಥ ರಾಮ್ಸರ್ ಸೈಟ್ಗಳು ಅಂದ್ರ ರಾಮ್ಸರ್ ವೆಟ್ಲ್ಯಾಂಡ್ಗಳು ಎಷ್ಟದಾವ, ಎಲ್ಲೆಲ್ಲಿ ಅದಾವ, ಎಲ್ಲವನ್ನು ಗುರುತು ಹಿಡಿದು ಅವುಗಳಿಗೆ ಒಂದು ಐಡೆಂಟಿಟಿಯನ್ನು ಕೊಟ್ಟು ಇವತ್ತಿನ ದಿವಸ ಅವುಗಳಿಗೆ ಸೂಕ್ತವಾಗಿ ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅಂತಾರಾಷ್ಟೀಯ ಮಟ್ಟದೊಳಗೆ. ಅಂದ್ರೆ ಇದು ವಿಶ್ವಸಂಸ್ಥೆ ಅಧೀನದೊಳಗೆ ಕೆಲಸ ಆಗ್ತಾ ಇರುವಂತಹದ್ದು. ಅಂತ ರಾಮ್ಸರ್ ಸೈಟ್ಗಳು ಭಾರತದೊಳಗೆ 75 ಅದಾವ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಇಂಥ ವೆಟ್ಲ್ಯಾಂಡ್ಗಳ ಬಗ್ಗೆ, ಇವುಗಳ ಮಹತ್ವದ ಬಗ್ಗೆ, ಅಲ್ಲಿಯ ಸಂಸ್ಕೃತಿ ಬಗ್ಗೆ, ಅಲ್ಲಿ ಇರುವಂತಹ ಜೀವ ವೈವಿಧ್ಯತೆ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ, ಅದನ್ನು ನಾವೀಗ ಕೇಳೋಣ. ಮೇರೆ ಪ್ಯಾರೆ ದೇಶವಾಸಿಯೋ, ಆಜ್ ಪೂರಿ ದುನಿಯಾ ಮೇ ಕ್ಲೈಮೇಟ್ ಚೇಂಜ್ ಆರ್ ಬಯೋಡೈವರ್ಸಿಟಿ ಸಂರಕ್ಷಣ ಬಹುತ್ ಚರ್ಚಾ ಹೋದ ಈ ದಿಶಾ ಮೇ ಭಾರತ ಠೋಸ್ ಪ್ರಯಾಸೋ ಬಾರೇ ಮೇ ಹಮ್ ಲಗಾತಾರ ಬಾತ್ ಕರ್ತೇ ರಹೆ ಹೈ. ಭಾರತ ನೇ ಅಪ್ನೆ ವೆಟ್ಲ್ಯಾಂಡ್ಸ್ ಕೆ ಲಿಯೆ ಜೋ ಕಾಮ್ ಕಿಯಾ ಹೈ ವೊ ಜಾನ್ಕರ್ ಆಪ್ಕೋ ಭೀ ಬಹುತ್ ಅಚ್ಛಾ ಲಗೇಗಾ. ಕುಛ್ ಶ್ರೋತಾ ಸೋಚ ರಹೇ ಹೋಂಗೆ ಕಿ ವೆಟ್ಲ್ಯಾಂಡ್ಸ್ ಕ್ಯಾ ಹೋತಾ ಹೈ. ವೆಟ್ಲ್ಯಾಂಡ್ ಸೈಟ್ಸ್ ಯಾನಿ ವೊ ಸ್ಥಾನ ಜಹಾಂ ದಲ್ ದಲೀ ಮಿಟ್ಟಿ ಜೈಸಿ ಜಮೀನ್ ಪರ್ ಸಾಲ ಭರ್ ಪಾನಿ ಜಮಾ ರಹತಾ ಹೈ. ಕುಛ್ ದಿನ ಬಾದ 2 ಫರವರಿ ಕೋ ಹೀ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಹೈ. ಹಮಾರಿ ಧರ್ತಿ ಕೆ ಅಸ್ತಿತ್ವ ಕೆ ಲಿಯೆ ವೆಟ್ಲ್ಯಾಂಡ್ಸ್ ಬಹುತ್ ಜರೂರಿ ಹೈ, ಕ್ಯೋಂಕಿ ಇನ್ ಪರ್ ಕೈ ಸಾರೆ ಪಕ್ಷಿ ಜೀವ ಜಂತು ನಿರ್ಭರ ಕರ್ತೇ ಹೈ. ಯೆ ಬಯೋಡೈವರ್ಸಿಟಿ ಕೋ ಸಮೃದ್ಧ ಕರ್ನೆ ಕೆ ಸಾಥ್ ಫ್ಲಡ್ ಕಂಟ್ರೋಲ್ ಔರ್ ಗ್ರೌಂಡ್ ವಾಟರ್ ರಿಚಾರ್ಜ್ ಕೋ ಭೀ ಸುನಿಶ್ಚಿತ ಕರ್ತೇ ಹೈ. ಆಪ್ ಮೇ ಸೆ ಬಹುತ್ ಲೋಗ್ ಜಾನ್ತೇ ಹೋಂಗೆ ರಾಮ್ಸರ್ ಸೈಟ್ಸ್ ಐಸೆ ವೆಟ್ಲ್ಯಾಂಡ್ಸ್ ಹೋತೇ ಹೈ ಜೋ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆ ಹೈ. ವೆಟ್ಲ್ಯಾಂಡ್ಸ್ ಭಲೇ ಹೀ ಕಿಸಿ ದೇಶ ಮೇ ಹೋ ಲೇಕಿನ್ ಉನ್ಹೇ ಅನೇಕ ಮಾಪದಂಡೋ ಕೋ ಪೂರಾ ಕರ್ನಾ ಹೋತಾ ಹೈ, ತಬ್ ಜಾಕರ್ ಉನ್ಹೇ ರಾಮ್ಸರ್ ಸೈಟ್ಸ್ ಘೋಷಿತ ಕಿಯಾ ಜಾತಾ ಹೈ. ರಾಮ್ಸರ್ ಸೈಟ್ಸ್ ಮೇ 20,000 ಯಾ ಉಸ್ಸೆ ಅಧಿಕ ವಾಟರ್ ಬರ್ಡ್ಸ್ ಹೋನೆ ಚಾಹಿಯೆ. ಸ್ಥಾನೀಯ ಮಛಲಿ ಕಿ ಪ್ರಜಾತಿಯೋ ಕಾ ಬಡಿ ಸಂಖ್ಯಾ ಮೇ ಹೋನಾ ಜರೂರಿ ಹೈ. ಆಜಾದಿ ಕೆ 75 ಸಾಲ ಪರ್ ಅಮೃತ್ ಮಹೋತ್ಸವ ಕೆ ದೌರಾನ್ ರಾಮ್ಸರ್ ಸೈಟ್ ಸೆ ಜುಡಿ ಏಕ್ ಅಚ್ಚಿ ಜಾನ್ಕಾರಿ ಭೀ ಮೇ ಆಪ್ಕೆ ಸಾಥ್ ಶೇರ್ ಕರ್ನಾ ಚಾಹತಾ ಹೂಂ. ಹಮಾರೆ ದೇಶ ಮೇ ಅಬ್ ರಾಮ್ಸರ್ ಸೈಟ್ಸ್ ಕಿ ಕುಲ್ ಸಂಖ್ಯಾ 75 ಹೋ ಗಯೀ ಹೈ, ಜಬ್ಕಿ 2014 ಕೆ ಪಹಲೆ ದೇಶ ಮೇ ಸಿರ್ಫ 26 ರಾಮ್ಸರ್ ಸೈಟ್ಸ್ ಥೀ. ಇಸ್ಕೆ ಲಿಯೆ ಸ್ಥಾನೀಯ ಸಮುದಾಯ ಬಧಾಯಿ ಕೆ ಪಾತ್ರ ಹೈ ಜಿನ್ಹೋನೆ ಇಸ್ ಬಯೋಡೈವರ್ಸಿಟಿ ಕೋ ಸಂಜೋಕರ್ ರಖಾ ಹೈ. ಯೆ ಪ್ರಕೃತಿ ಕೆ ಸಾಥ್ ಸದ್ಭಾವ ಪೂರ್ವಕ ರಹನೆ ಕಿ ಹಮಾರಿ ಸದಿಯೋ ಪುರಾನಿ ಸಂಸ್ಕೃತಿ ಔರ್ ಪರಂಪರಾ ಕಾ ಭೀ ಸಮ್ಮಾನ ಹೈ. ಭಾರತ ಕೆ ಯೆ ವೆಟ್ಲ್ಯಾಂಡ್ಸ್ ಹಮಾರಿ ಪ್ರಾಕೃತಿಕ ಸಾಮರ್ಥ್ಯ ಕಾ ಭೀ ಉದಾಹರಣ ಹೈ. ಒಡಿಶಾ ಕಿ ಚಿಲ್ಕಾ ಝೀಲ್ ಕೋ 40 ಸೆ ಅಧಿಕ ವಾಟರ್ ಬರ್ಡ್ ಸ್ಪೀಸೀಸ್ ಕೋ ಆಶ್ರಯ ದೇನೆ ಕೆ ಲಿಯೆ ಜಾನಾ ಜಾತಾ ಹೈ. ಕೈಬುಲ್ ಲಮ್ಜಾಮ್ ಲೋಕ್ಟಾಕ್ ಕೋ ಸ್ವ್ಯಾಂಪ್ ಡಿಯರ್ ಕಾ ಏಕ್ ಮಾತ್ರ ನೇಚರಲ್ ಹ್ಯಾಬಿಟಾಟ್ ಮಾನಾ ಜಾತಾ ಹೈ. ತಮಿಳುನಾಡು ಕೆ ವೆರ್ಥಾಂಗಲ್ ಕೋ 2022 ಮೇ ರಾಮ್ಸರ್ ಸೈಟ್ ಘೋಷಿತ ಕಿಯಾ ಗಯಾ. ಯಹಾಂ ಕಿ ಬರ್ಡ್ ಪಾಪ್ಯುಲೇಷನ್ ಕೋ ಸಂರಕ್ಷಿತ ಕರ್ನೆ ಕಾ ಪೂರಾ ಶ್ರೇಯ ಆಸ್ಪಾಸ್ ಕೆ ಕಿಸಾನೋ ಕೋ ಜಾತಾ ಹೈ. ಕಶ್ಮೀರ್ ಮೇ ಪಂಜಾತ್ ನಾಗ್ ಸಮುದಾಯ ಎನ್ಯುಯಲ್ ಫ್ರೂಟ್ ಬ್ಲಾಸಮ್ ಫೆಸ್ಟಿವಲ್ ಕೆ ದೌರಾನ್ ಏಕ್ ದಿನ ಕೋ ವಿಶೇಷ ತೌರ್ ಪರ್ ಗಾಂವ್ ಕೆ ಝರ್ನೆ ಕಿ ಸಾಫ್ ಸಫಾಯಿ ಮೇ ಲಗಾತಾ ಹೈ. ವರ್ಲ್ಡ್ ರಾಮ್ಸರ್ ಸೈಟ್ ಮೇ ಅಧಿಕತರ ಯೂನಿಕ್ ಕಲ್ಚರಲ್ ಹೆರಿಟೇಜ್ ಭೀ ಹೈ. ಮಣಿಪುರ್ ಕಾ ಲೋಕ್ಟಾಕ್ ಔರ್ ಪವಿತ್ರ ಜೀಲ್ ರೇಣುಕಾ ಸೆ ವಹಾಂ ಕಿ ಸಂಸ್ಕೃತಿಯೋ ಕಾ ಗಹರಾ ಜುಡಾವ್ ರಹಾ ಹೈ. ಇಸಿ ಪ್ರಕಾರ ಸಂಭಾರ್ ಕಾ ನಾತಾ ಮಾ ದುರ್ಗಾ ಕೆ ಅವತಾರ್ ಶಾಕಂಬರಿ ದೇವಿ ಸೆ ಭೀ ಹೈ. भारत में वेटलैंड्स का ये विस्तार उन लोगों की वजह से संभव हो पा रहा है जो रामसर साइट के आसपास रहते हैं। मैं ऐसे सभी लोगों की बहुत सराहना करता हूं, मन की बात के श्रोताओं की तरफ से उन्हें शुभकामनाएं देता हूं। ಆತ್ಮೀಯರೇ, ನಮಗೆ ಆಶ್ಚರ್ಯ ಉಂಟು ಮಾಡುವಂತಹ ವಿಷಯದ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ನೊಳಗೆ ಹೇಳಿದ್ದಾರೆ. ಈಗಿನ ದಿನಗಳಲ್ಲಿ ನಾವು ಬಹಳಷ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಆ ಗ್ಯಾಜೆಟ್ಗಳು ಇರಲಾರದೆ ನಮ್ಮ ಜೀವನನೇ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ನಾವು ಬಂದಿವಿ. ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು, ಬಹಳಷ್ಟು ಗ್ಯಾಜೆಟ್ಗಳನ್ನು ನಾವು ಇವತ್ತಿನ ದಿವಸ ಉಪಯೋಗ ಮಾಡ್ತಾ ಇದ್ದೀವಿ. ಬರೀ ಉಪಯೋಗ ಮಾಡುವುದಷ್ಟೇ ಅಲ್ಲ, ಉಪಯೋಗ ಆದ ನಂತರ ಅವು ಕೆಟ್ಟ ಕೂಡಲೇ ಅವುಗಳನ್ನು ನಾವು ಎಸೆದು ಬಿಡ್ತಾ ಇದ್ದೀವಿ. ಇದಕ್ಕೆ ಇ ವೇಸ್ಟ್ ಅಂತ ಹೇಳಿ ಕರೀತಾರೆ. ಮೊಬೈಲ್ಗಳು ವೇಸ್ಟ್ ಆಗ್ತಾ ಇದ್ದಾವೆ, ಕಂಪ್ಯೂಟರ್ಗಳು ವೇಸ್ಟ್ ಆಗ್ತಾ ಇದ್ದಾವೆ, ಲ್ಯಾಪ್ಟಾಪ್ಗಳು ವೇಸ್ಟ್ ಆಗ್ತಾ ಇದ್ದಾವೆ, ಆಕ್ಸೆಸರಿಗಳು ವೇಸ್ಟ್ ಆಗ್ತಾ ಇದ್ದಾವೆ. ಹಿಂಗ ಈ ವೇಸ್ಟ್ ದಿನ ದಿನ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ದೊಡ್ಡ ಪ್ರಮಾಣದೊಳಗೆ ಇವತ್ತು ಭೂಮಿ ಮೇಲೆ ಈ ವೇಸ್ಟು ಬೀಳ್ತಾ ಇದೆ. ಇದು ಒಂದು ದೊಡ್ಡ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಆದರೂ ಕೂಡ ಪರಿಸ್ಥಿತಿ ಆಶಾದಾಯಕವಾದಂತಹದ್ದು. ಯಾಕಪ್ಪ ಅಂತಂದ್ರೆ ಇಂಥ ವೇಸ್ಟ್ನಿಂದ ನಾವು ದುಡ್ಡನ್ನು ಗಳಿಸಬಹುದು ಅನ್ನುವಂಥದ್ದು. ಕಸದಿಂದ ಕಾಂಚಾಣ ಅಥವಾ ಕಸದಿಂದ ರಸ ಅನ್ನುವಂತಹ ಒಂದು ವಿಚಾರವನ್ನ ತಾವು ಕೇಳಿರಬಹುದು. ಈ ಇ ವೇಸ್ಟ್ ಏನದಲ್ಲ, ಈ ಇ ವೇಸ್ಟ್ನೊಳಗೆ ನಾವು ಹುಡುಕಾಡಿ ತೆಗೆದ್ರೆ ಅದರೊಳಗಿಂದ ನಮಗ ಬಂಗಾರ ಸಿಗ್ತದ, ಬೆಳ್ಳಿ ಸಿಗ್ತದ, ನಿಕ್ಕೆಲ್ ಸಿಗ್ತದ, ತಾಮ್ರ ಸಿಗ್ತದ, ಹಿಂಗ ಬಹಳ ಮೌಲ್ಯಯುತವಾದಂತಹ ಲೋಹಗಳು ಸಿಗ್ತಾವ. ಅವುಗಳನ್ನ ರೀಸೈಕಲ್ ಮಾಡಿ ತೆಗೆಯುವಂತಹ ಕೆಲಸ ಕೂಡ ಇವತ್ತಿನ ದಿವಸ ಆಗ್ತಾ ಇರೋದು ಬಹಳ ಸಂತೋಷದ ವಿಷಯ. ಸುಮಾರು 500ರಷ್ಟು ಜನರು ರೀಸೈಕಲ್ ಮಾಡೋದ್ರೊಳಗೆ ನಿರತರಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರಧಾನಿಗಳು ತಮ್ಮ ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಕೇಳೋಣ. ಸಾಥಿಯೋ, ಆಜ್ ಹರ್ ಘರ್ ಮೇ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಜೈಸಿ ಡಿವೈಸಿಸ್ ಆಮ್ ಹೋ ಚಲಿ ಹೇ. ದೇಶ ಭರ್ ಮೇ ಇನ್ಕಿ ಸಂಖ್ಯಾ ಬಿಲಿಯನ್ಸ್ ಮೇ ಹೋಗಿ. ಆಜ್ ಕೆ ಲೇಟೆಸ್ಟ್ ಡಿವೈಸ್ ಭವಿಷ್ಯ ಕೆ ಇ ವೇಸ್ಟ್ ಭೀ ಹೋತೆ ಹೇ. ಜಬ್ ಭೀ ಕೋಯ್ ನಯಿ ಡಿವೈಸ್ ಖರೀದತಾ ಹೈ ಯಾ ಫಿರ್ ಅಪ್ನಿ ಪುರಾನಿ ಡಿವೈಸ್ ಕೋ ಬದಲ್ತಾ ಹೈ ತೋ ಯೇ ಧ್ಯಾನ್ ರಖನಾ ಜರೂರಿ ಹೋ ಜಾತಾ ಹೈ ಉಸೆ ಸಹಿ ತರೀಕೆ ಸೆ ಡಿಸ್ಕಾರ್ಡ್ ಕಿಯಾ ಜಾತಾ ಹೈ ಯಾ ನಹಿ. ಅಗರ್ ಇ ವೇಸ್ಟ್ ಕೋ ಠೀಕ್ ಸೆ ಡಿಸ್ಪೋಜ್ ನಹಿ ಕಿಯಾ ಗಯಾ ತೋ ಯಹ ಹಮಾರೆ ಪರ್ಯಾವರಣ ಕೋ ಭೀ ನುಕ್ಸಾನ್ ಪಹುಂಚಾ ಸಕ್ತಾ ಹೈ. ಲೇಕಿನ್ ಅಗರ್ ಸಾವಧಾನಿ ಪೂರ್ವಕ ಐಸಾ ಕಿಯಾ ಜಾತಾ ಹೈ ತೋ ರೀಸೈಕಲ್ ಔರ್ ರೀಯೂಸ್ ಕಿ ಸರ್ಕ್ಯುಲರ್ ಇಕಾನಮಿ ಕಿ ಬಹುತ್ ಬಡಿ ತಾಕತ್ ಬನ್ ಸಕ್ತಾ ಹೈ. ಸಂಯುಕ್ತ ರಾಷ್ಟ್ರ ಕಿ ಏಕ್ ರಿಪೋರ್ಟ್ ಮೇ ಬತಾಯಾ ಗಯಾ ಥಾ ಕಿ ಹರ್ ಸಾಲ 50 ಮಿಲಿಯನ್ ಟನ್ ಇ ವೇಸ್ಟ್ ಫೇಂಕಾ ಜಾ ರಹಾ ಹೈ. ಆಪ್ ಅಂದಾಜಾ ಲಗಾ ಸಕ್ತೆ ಹೈ ಕಿ ಕಿತನಾ ಹೋತಾ ಹೈ. ಮಾನವ ಇತಿಹಾಸ ಮೇ ಜಿತನೆ ಕಮರ್ಷಿಯಲ್ ಪ್ಲೇನ್ ಬನೆ ಹೇ ಉನ್ ಸಭಿ ಕಾ ವಜನ್ ಮಿಲಾ ದಿಯಾ ಜಾಯೆ ತೋ ಭೀ ಜಿತನಾ ಇ ವೇಸ್ಟ್ ನಿಕಲ್ ರಹಾ ಹೈ ಉಸ್ಕೆ ಬರಾಬರ್ ನಹೀ ಹೋಗಾ. ಯೇ ಐಸಾ ಹೈ ಜೈಸೆ ಹರ್ ಸೆಕೆಂಡ್ 800 ಲ್ಯಾಪ್ಟಾಪ್ ಫೇಂಕ್ ದಿಯೆ ಜಾ ರಹೇ ಹೋ. ಆಪ್ ಜಾನ್ಕರ್ ಚೌಂಕ್ ಜಾಯೆಂಗೆ ಕಿ ಅಲಗ್ ಅಲಗ್ ಪ್ರೋಸೆಸ್ ಕೆ ಜರಿಯೆ ಇಸ್ ಇ ವೇಸ್ಟ್ ಸೆ ಕರೀಬ 17 ಪ್ರಕಾರ ಕೆ ಪ್ರೆಷಸ್ ಮೆಟಲ್ಸ್ ನಿಕಾಲೆ ಜಾ ಸಕ್ತೆ. ಇಸ್ಮೇ ಗೋಲ್ಡ್, ಸಿಲ್ವರ್, ಕಾಪರ್ ಅಂಡ್ ನಿಕಲ್ ಶಾಮಿಲ್ ಹೈ. ಇಸ್ಲಿಯೆ ಇ ವೇಸ್ಟ್ ಕಾ ಸದುಪಯೋಗ ಕರ್ನಾ ಕಚರೆ ಕೋ ಕಂಚನ್ ಬನಾನೆ ಸೆ ಕಮ್ ನಹೀ ಹೈ. ಆಜ್ ಐಸೆ ಸ್ಟಾರ್ಟ್ಅಪ್ಸ್ ಕಿ ಕಮಿ ನಹೀ ಜೊ ಇಸ್ ದಿಶಾ ಮೇ ಇನೋವೇಟ್ ಕಾಮ್ ಕರ್ ರಹೆ ಹೈ. ಆಜ್ ಕರೀಬ 500 ಇ ವೇಸ್ಟ್ ರೀಸೈಕ್ಲರ್ಸ್ ಇಸ್ ಕ್ಷೇತ್ರ ಸೆ ಜುಡೆ ಹೈ ಔರ್ ಬಹುತ್ ಸಾರೆ ನಯೆ ಉದ್ಯಮಿಯೋ ಕೋ ಭೀ ಇಸೆ ಜೋಡಾ ಜಾ ರಹಾ ಹೈ. ಇಸ್ ಸೆಕ್ಟರ್ ನೆ ಹಜಾರೋ ಲೋಗೋ ಕೋ ಸೀಧೆ ತೌರ್ ಪರ್ ರೋಜಗಾರ್ ಭೀ ದಿಯಾ ಹೈ. ಬೆಂಗಳೂರು ಕಿ ಇ ಪರಿಸರಾ ಐಸೆ ಹೀ ಏಕ್ ಪ್ರಯಾಸ ಮೇ ಜುಟಿ ಹೈ. ಇಸ್ನೆ ಪ್ರಿಂಟೆಡ್ ಸರ್ಕಿಟ್ ಬೋರ್ಡ್ಸ್ ಕಿ ಕೀಮತಿ ಧಾತುವೋ ಕೋ ಅಲಗ್ ಕರ್ಕೆ ಹೀ ಸ್ವದೇಶಿ ಟೆಕ್ನಾಲಜಿ ವಿಕಸಿತ್ ಕಿ ಹೈ. ಇಸಿ ತರಹ ಮುಂಬೈ ಮೇ ಕಾಮ್ ಕರ್ ರಹೀ ಇಕೋ ರಿಕೋ ನೆ ಮೊಬೈಲ್ ಆಪ್ ಸೆ ಇ ವೇಸ್ಟ್ ಕೋ ಕಲೆಕ್ಟ್ ಕರ್ನೆ ಕಾ ಸಿಸ್ಟಮ್ ತಯಾರ್ ಕಿಯಾ ಹೈ. ಉತ್ತರಾಖಂಡ್ ಕೆ ರೂರ್ಕಿ ಕಿ ಅಟೆರೋ ರಿಸೈಕ್ಲಿಂಗ್ ನೆ ತೋ ಈ ಕ್ಷೇತ್ರ ಮೇ ದುನಿಯಾ ಭರ್ ಮೇ ಕೈ ಪೇಟೆಂಟ್ಸ್ ಹಾಸಿಲ್ ಕಿಯೆ. ಇಸ್ನೆ ಭೀ ಖುದ್ ಕಿ ಇ ವೇಸ್ಟ್ ರೀಸೈಕಲ್ ಟೆಕ್ನಾಲಜಿ ತಯಾರ್ ಕರ್ ಕಾಫಿ ನಾಮ ಕಮಾಯಾ ಹೈ. ಭೋಪಾಲ್ ಮೇ ಮೊಬೈಲ್ ಆಪ್ ಔರ್ ವೆಬ್ಸೈಟ್ ಕಬಾಡಿ ವಾಲಾ ಕೆ ಜರಿಯೆ ಟನೋ ಇ ವೇಸ್ಟ್ ಏಕತ್ರ ಕಿಯಾ ಜಾ ರಹಾ ಹೈ. ಇಸ್ ತರಹ ಕೆ ಕೈ ಉದಾಹರಣ ಹೈ. ಈ ಸಭೀ ಭಾರತ್ ಕೋ ಗ್ಲೋಬಲ್ ರೀಸೈಕ್ಲಿಂಗ್ ಹಬ್ ಬನಾನೆ ಮೇ ಮದದ್ ಕರ್ ರಹೆ ಹೈ. ಲೇಕಿನ್ ಐಸೆ ಇನಿಷಿಯೇಟಿವ್ ಕಿ ಸಫಲತಾ ಕೆ ಲಿಯೆ ಏಕ್ ಜರೂರಿ ಶರ್ತ್ ಭೀ ಹೈ. ವೋ ಯೇ ಹೈ ಕಿ ಇ ವೇಸ್ಟ್ ಕೆ ನಿಪಟಾರೆ ಸೆ ಸುರಕ್ಷಿತ ಉಪಯೋಗಿ ತರೀಕೋ ಕೆ ಬಾರೆ ಮೇ ಲೋಗೋ ಕೋ ಜಾಗರೂಕ್ ಕರ್ತೆ ರಹನಾ ಹೋಗಾ. ಇ ವೇಸ್ಟ್ ಕೆ ಕ್ಷೇತ್ರ ಮೇ ಕಾಮ್ ಕರ್ನೆ ವಾಲೆ ಬತಾತೆ ಹೈ ಕಿ ಅಭಿ ಹರ್ ಸಾಲ್ ಸಿರ್ಫ 15-17% ಇ ವೇಸ್ಟ್ ಕೋ ಹೀ ರೀಸೈಕಲ್ ಕಿಯಾ ಜಾ ರಹಾ ಹೈ. ಆತ್ಮೀಯರೇ, ಈ ವಾರ ತಾವು ಸಾಕಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ರಿ ಅಂತೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಸಹಿತ ನಾವು ಈಗೇನು ವಾತಾವರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳದಾವ, ಭೂಮಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಜಲಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಮಣ್ಣಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಈ ಎಲ್ಲದರ ಬಗ್ಗೆನೂ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡೋದ್ರ ಕಡೆ ನಾವು ಗಮನ ಹರಿಸಬೇಕಾಗಿದೆ, ಬಹಳಷ್ಟು ಕಾಳಜಿ ವಹಿಸಬೇಕಾಗಿದೆ. ಅದಕ್ಕೆ ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾಗಿ ಬಿಡ್ತಾವ. ಇವು ಎರಡು ಇಲ್ಲ ಅಂತಂದ್ರೆ ನಮ್ಮ ಜೀವನನೇ ನಡೆಯುವುದಿಲ್ಲ, ನಮ್ಮ ಕೃಷಿನೂ ನಡೆಯುವುದಿಲ್ಲ, ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀರು, ಮಣ್ಣು ಇವುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕೈಒಳಗದ. ಅದಕ್ಕೆ ನಾವು ಕಟಿಬದ್ಧರಾಗೋಣ ಅಂತೇಳಿ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಫೆಬ್ರವರಿ 1ರಿಂದ ಬರುವ ಮಂಗಳವಾರ ಫೆಬ್ರವರಿ 7ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಅಂದ್ರೆ ಶುಭ್ರ ಸ್ವಚ್ಛ ಬೆಳಕಿನ ವಾತಾವರಣ, ಬಿಸಿಲಿನ ವಾತಾವರಣ, ಒಣ ವಾತಾವರಣ ಈ ವಾರ ಕೂಡ ನೋಡೋದಕ್ಕೆ ಸಿಗ್ತದೆ. ಎಲ್ಲೋ ಒಂದೆರಡು ಕಡೆ ಮೋಡಗಳು ಕಾಣಿಸಿಕೊಳ್ಳಬಹುದು, ಆದ್ರೆ ಮಳೆಯಾಗುವಂತಹ ಸಾಧ್ಯತೆಗಳಂತೂ ಕೇವಲ ಶೇಕಡ 10ರಷ್ಟು ಅಂತಂದ್ರೆ ಎಲ್ಲ ಒಣ ವಾತಾವರಣ ಇರ್ತದೆ ಅನ್ನುವಂತಹ ಒಂದು ಸೂಚನೆ ತಮಗೆ ಗೊತ್ತಾಯ್ತು. ಇಂತಹ ವಾತಾವರಣ ಏನು ತಾವು ಕೆಲಸಗಳನ್ನ ನಡೆಸಿಕೊಂಡು ಬಂದಿರಿ, ಮುಂದಿನ ದಿನಗಳಲ್ಲಿ ಸಹಿತ ಅವುಗಳನ್ನ ಮುಂದುವರೆಸಿಕೊಂಡು ಹೋಗುವುದಕ್ಕೆ ಅವಕಾಶ ಅದ ಅಂತಂದ್ರೆ ಕೊಯ್ಲಿನ ನಂತರದ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ವಾತಾವರಣ ಅದ. ಬರ್ತಾ ಬರ್ತಾ ಬಿಸಿಲಿನ ಒಂದು ತೀವ್ರತೆ ಕೂಡ ಹೆಚ್ಚಾಗುವುದನ್ನ ನಾವು ನೋಡ್ತೀವಿ. ಗರಿಷ್ಠ ತಾಪಮಾನ 32-33 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ಇರಬಹುದಾಗಿದೆ. ಕನಿಷ್ಠ ತಾಪಮಾನದೊಳಗೆ ಕೂಡ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳದಾವ. 21-22 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಸರಾಸರಿ ಇದು ಇರಬಹುದು ಅಂತೇಳಿ ತಜ್ಞರು ಸೂಚನೆ ನೀಡುತ್ತಾ ಇದ್ದಾರೆ. ಉಳಿದಂತೆ ವಾತಾವರಣ ಪ್ರಸನ್ನದಾಯಕವಾಗಿ ಇರುತ್ತದೆ, ಮಳೆ ಅಂತೂ ಬರುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ವಾತಾವರಣದ ಬಗ್ಗೆ ಸ್ಥೂಲವಾಗಾಯಿತು, ಮತ್ತೆ ಇದೇ ಸವಿಸ್ತಾರವಾದಂತಹ ಸೂಚನೆ ಕೂಡ ಅನ್ಕೊಳ್ಳಬಹುದು. ವಾತಾವರಣದೊಳಗೆ ಯಾವಾಗಾದರೂ ಬದಲಾವಣೆಗಳು ಆಗಬಹುದು, ಅಂತಹ ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿ ಬಳಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ ತಮಗೆ ಬೇಕಾದಂತಹ ಬೇರೆ ಬೇರೆ ಆಪ್ಗಳನ್ನು ಕೂಡ ತಾವು ಬಳಸಿ ತಮಗೆ ಬೇಕಾದಂತಹ ಜ್ಞಾನವನ್ನ ಪಡೆಯಬಹುದು. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಮೇಘ ಸಂದೇಶದ ಯೂಟ್ಯೂಬ್ ಚಾನಲ್, ಅದಕ್ಕೂ ಕೂಡ ತಾವು ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳ್ರಿ ಅಂತಂದ್ರೆ ತಮಗೆ ನೇರವಾಗಿ ಮಾಹಿತಿ ಸಿಗುವಂತಹ ವ್ಯವಸ್ಥೆ ಆಗ್ತದೆ. ತಮಗೆ ಬೇಕಾದಂತಹವರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ, ಆತ್ಮೀಯರಿಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ರಿ, ಸದಸ್ಯತ್ವ ತಗೊಳ್ರಿ ಅಂತೇಳಿ ಅವರಿಗೂ ಕೂಡ ಪ್ರೇರೇಪಣೆ ಮಾಡ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಸದಸ್ಯರಾದ್ರೆ ಅವರಿಗೂ ಕೂಡ ಈ ಒಂದು ಲಾಭ ತಟ್ಟುತ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇನ್ನು ಮುಂದೆ ಇಮಾಮ್ ಭಾಷಾ ಮುಜಾವರ್ ಮತ್ತು ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಬಿಂದಾಜಿಯಾದ ರತ್ತಲಿ ಲಯ ಕಳಿದ ಕೊಂಡೆ ಆ ನೀರ ಬಿಂದಾಜಿಯಾದ ರತ್ತ. ಮಾತಾಡ ಪಾದ ಕಬಿಟ್ಟು ಮುಕ್ತಿ ಪಡಿದ ಬಂದೆ. ಇದೇ ಕಲಾವಿದರಿಂದ ಇನ್ನೊಂದು ಪಾರಿಜಾತ ಭಜನೆ ಪದ. ಎಲ್ಲಲಿಂಗದ ಮಂಗಳಾರುತಿ ಓಂ ಶ್ರೀ